ಆಸ್ ಟೈಮಿಗೆ ಇರ್ಲಿಲ್ಲ. ಈ ಸಲ ನಾನು ಬಂದದನ್ನು ಮೊದಲು ನಾನು ನೀರು ನೋಡಿದೆ, ಅದರಲ್ಲಿ ಒಳ್ಳೆ ನೀರು ಸಿಕ್ಕಿತು ನನಗೆ. ಬೋರ್ವೆಲ್ ತೆಗೆದೆ, ಬಾವಿ ಕೂಡ ತೆಗೆದೆ ಎರಡು. ಅದು ನೀರು ಸಿಕ್ಕಿದ ನಂತರ ನಾನು ಮತ್ತೆ ಯೋಚನೆ ಮಾಡಿದೆ ಏನ್ ಮಾಡುದಂತ. ಕೆಲವರು ಹೇಳಿದ್ರು ಅಡಿಕೆ ಮಾಡಿ ಅಂತ. ಅಡಿಕೆ ಎಲ್ಲರೂ ಮಾಡ್ತಾರೆ, ಮತ್ತೆ ಎಲ್ಲರೂ ತಿನ್ನುವುದಿಲ್ಲ ಅಡಿಕೆ. ನನಗೇನಾದ್ರೂ ಒಂದು ಸಾಧನೆ ಮಾಡಬೇಕು, ಜನರಿಗೆ ನಾನು ತೋರಿಸಬೇಕು ಏನು ನಾನು ಮಾಡ್ತೇನೆ ಅದನ್ನು ತೋರಿಸ್ಬೇಕಂತ ಬಹಳ ಒಂದು ಉತ್ತೇಜನೆ. ಹಾಗೆ ನಮ್ಮ ಮಕ್ಕಳೆಲ್ಲ ಹೇಳಿದ್ರು ಹಣ್ಣು ಹಂಪಲು ಇದು ಮಾಡಿ ಅಂತ. ನಾವು ಹೊರಗಿನ ದೇಶದಲ್ಲಿ ನಾವು ಈ ರಂಬೂಟನ್ ಆಗಿರ್ಬೋದು, ಅಬಿಯು ಫ್ರೂಟ್ ಆಗಿರ್ಬೋದು, ಡ್ರ್ಯಾಗನ್ ಮತ್ತು ಮ್ಯಾಂಗೋಸ್ಟೀನ್, ಅದೆಲ್ಲ ಫ್ರೂಟ್ಸ್ ನನಗೆ ಬಹಳ ಇಷ್ಟ. ಅದನ್ನು ನಾನು ಇಲ್ಲಿ ಕೆಲವು ತೋಟಗಳಿಗೆ ಹೋಗಿ ನೋಡುವಾಗ ನನಗೆ ಒಂದು ಕಡೆಯಿಂದ ಅವರು ನನಗೆ ಅಬಿಯು ಫ್ರೂಟ್ ತೆಗೆದುಕೊಟ್ರು, ಇದನ್ನು ತಿನ್ನಿ ಅಂತ. ಇದು ಯಾವ ಫ್ರೂಟ್ ಅದು ನಿಮ್ಮ, ಅವ್ರಿಗೆ ಕೂಡ ಗೊತ್ತಾಗಿಲ್ಲ ಅಬಿಯು ಅಂತ ಹೇಳ್ತಾರೆ, ಇದರ ಹಿಸ್ಟ್ರಿ ಬೇಕಾದ್ರೆ ನೀವು ಗೂಗಲ್ನಲ್ಲಿ ಹಾಕಿ ನೋಡಿ ಅಂತ ಹೇಳಿದ್ರು. ಹಾಗೆ ನಾನು ಅದನ್ನು ತೆಗೆದು ತಿಂದೆ, ಅದು ಬಹಳ ರುಚಿ ಆಯ್ತು ನನಗೆ, ಬಹಳ ಖುಷಿ ಆಯ್ತು. ಖುಷಿ ಕೊಟ್ಟಿದ್ದು ಇಲ್ಲಿ ಆಗ್ತದೆ ಇದೆಲ್ಲ, ಎಲ್ಲ ಆಗ್ತದೆ ಇಲ್ಲಿ, ಏನಾಗುದಿಲ್ಲ, ಎಲ್ಲ ಆಗ್ತಾ ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಆಗಿರ್ಬೋದು ಮುಸುಂಬಿ ಎಲ್ಲ ನಾನು ಗಿಡಗಳನ್ನು ಹಾಕಿದ್ದನ್ನು ಈಗ ಒಂದು ಎರಡು ವರ್ಷದಲ್ಲೇ ನನಗೆ ಎಲ್ಲ ಹಣ್ಣುಗಳನ್ನು ಕೊಡ್ತಾ ಇದ್ದೆ. ಈಗ ಮೊದಲಿಗೆ ನೀವು ಆ ತರ ಅವರ ಹತ್ರ ಕೇಳಿದ್ಮೇಲೆ ಎಲ್ಲಿ ಹೋಗಿ ಇದನ್ನು ತಗೊಂಡ್ಬಂದದ್ದು? ನಾನು ಪುತ್ತೂರಿನಲ್ಲಿ ಒಂದು ಇದು ಅಲ್ಲಿ ಕೇರಳ ಸೊಸೈಟಿ, ಸ್ಪೆಷಲಿ ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು, ಅದು ಎಡ್ವರ್ಡ್ ರೊಬೆಲ್ಲೋ ಅಂತ, ಅಮ್ಮ ಅವರು ತಕೊಡೆ ಅವರು, ಅವರು ಬಹಳ ಫೇಮಸ್ ಇದರಲ್ಲಿ. ಅವರು ಒಂದೊಂದು ಎಲೆಗಳನ್ನು ನೋಡಿ ಗಿಡದ ಹಿಸ್ಟ್ರಿ ಹೇಳ್ತಾರೆ, ಅದು ಬಹಳ ಖುಷಿ ಆಯ್ತು ನನಗೆ. ಅವರನ್ನು ಎಲ್ಲ ಕಡೆಗೆ ತೋರಿ ಕೇಳಿದೆ ಅವರಿಗೆ ತುಂಬಾ. ಅವರು ಬೇರೆ ಬೇರೆ ಕಡೆಯಿಂದ ನನಗೆ ಗಿಡಗಳನ್ನು ಸಂಗ್ರಹಿಸಿ ಕೊಟ್ಟರು. ಅವರು ಕೊಟ್ಟ ಗಿಡಗಳು ಎಲ್ಲ 90% ಗಿಡಗಳು ಸರಿ. ಎಂತೆಂತ ಗಿಡ ಎಲ್ಲ ನಿಮಗೆ ಸಿಕ್ಕಿದ್ದು? ಡ್ರ್ಯಾಗನ್ ಹಾಕಿದ್ದೇನೆ, ರಂಬುಟಾನ್ ಹಾಕಿದ್ದೇನೆ, ಮ್ಯಾಂಗೋಸ್ಟೀನ್ ಹಾಕಿದ್ದೇನೆ, ಹಲಸಿನ ಗಿಡ, ಈ ಮಲೇಷಿಯನ್ ಬೀಡ್ ಹಲಸಿನ ಗಿಡ ಒಂದು 10-15 ವೆರೈಟಿ ಹಾಕಿದ್ದೇನೆ ನಾನು ಅದರಲ್ಲಿ ಎಲ್ಲ. ಸೂಪರ್ ಅರ್ಲಿ ವಿಯೆಟ್ನಾಮ್ ಮತ್ತು ಪ್ರಕಾಶ್ ಚಂದ್ರ ಅಂತ ಅದು, ಮತ್ತೆ ತುಂಬಾ ಉಂಟು ಅದರಲ್ಲಿ, ಗಮ್ಲೆಸ್ ಅದು ಇದಂತ ತುಂಬಾ ಉಂಟು ಅದರಲ್ಲಿ. ಮಾಡಿದ್ದೀರಿ ನೀವು? ಹೌದು, ಅದನ್ನೆಲ್ಲ ಹಾಕಿದ್ದೇನೆ. ಅದು ಕೂಡ ಒಂದು ವರ್ಷದಲ್ಲಿ ಈಡು ಕೊಟ್ಟಿ ಸರ್ ಅದರಲ್ಲಿ ಬರ್ ಬಂದು. ಅದನ್ನೆಲ್ಲ ನಾನು ತೆಗೆದೆ, ಅದಕ್ಕೆ ಅಂದ್ರೆ ಗಿಡಗಳು ಬಹಳ ಮೆಚೂರ್ ಆಗ್ಲಿಲ್ಲ ಸಣ್ಣದು. ಈಗಲೂ ಈ ವರ್ಷ ಎರಡನೇ ವರ್ಷ ಅದರಲ್ಲಿ ತುಂಬಾ ಕಾಯಿ ಬಿಟ್ಟಿತ್ತು. ಆ ಕಾಯನ್ನು ನಾನು ತೆಗೆದು ಕಾಯನ್ನೇ ಮಾರಿದೆ. ಹೌದು, ಹಣ್ಣಾಗ್ಲಿಕ್ಕೆ ಬಿಡಲಿಲ್ಲ. ಒಂದೊಂದು ಸ್ಯಾಂಪಲಿಗೆ ಒಂದೊಂದು ಗಿಡಗಳನ್ನು ಬಿಟ್ಟಿದ್ದೇನೆ. ಹೌದು, ಈಗ ಫಸ್ಟ್ ಗೆ ನೀವು ಬೇರೆ ಬೇರೆ ಗಿಡ ಮಾಡಿದ್ರಿ ಹೇಳಿದ್ರಿ, ಯಾವುದರಲ್ಲೆಲ್ಲ ನಿಮಗೆ ಈಗ ಫಲ ಬರ್ತಾ ಉಂಟು? ನನಗೆ ಈಗ ಎಲ್ಲ ಇಟ್ಟಿದ್ದೇನೆ, ಚಿಕ್ಕು ಇಟ್ಟಿದ್ದೇನೆ, ಲಿಂಬೆ ಇಟ್ಟಿದ್ದೇನೆ, ಮಾವು ಇಟ್ಟಿದ್ದೇನೆ. ಮಾವು ಕೂಡ ತುಂಬಾ ವೆರೈಟಿ ಉಂಟು ಅದರಲ್ಲಿ. ಯಾವ್ದೆಲ್ಲ? ಕಾಲಪಡಿ ಅದು ಉಂಟು, ಮತ್ತೆ ಬೇರೆ ಬೇರೆ ಅದು ಮಲ್ಲಿಕಾ, ಅಪೂಸು, ಮತ್ತೆ ಅಪ್ಪೆ ಮಿಡಿ ಅಂತ ಹೇಳ್ತಾರೆ ಅದು ಹಾಕಿದ್ದೇನೆ. ತುಂಬಾ ವೆರೈಟಿ ಆಗಿದ್ದೇನೆ ಅದರಲ್ಲಿ. ಮಾವು ಇಲ್ಲ, ಫಲ ಬರ್ಲಿಕ್ಕೆ ಶುರು ಆಗಿದೆ. ಹೌದು, ಈಗ ಹೂ ಹೋಗಿದೆ. ಈ ಸಲ ಒಂದು ಮಳೆ ಬಂತು ನಡುವಿನಲ್ಲಿ, ಹಾಗೆ ಸ್ವಲ್ಪ ಹೂವಿದ್ದು ಸ್ವಲ್ಪ ತೊಂದರೆ ಆಯ್ತು. ಹೌದು, ಇನ್ ಬರುವ ವರ್ಷ ಆಗ್ಬಹುದು. ಆಗಬಹುದು. ಈಗ ಬೇರೆ ಬೇರೆ ಗಿಡಗಳನ್ನು ತಂದಿದ್ರಿ, ವಿದೇಶದ ಗಿಡಗಳನ್ನು ತಂದಿದ್ರಿ. ಹೌದು, ಡ್ರ್ಯಾಗನ್ ಫ್ರೂಟ್ ಅದು ಇದು ಯಾವ್ದಾದ್ರು ಆಗ್ಲಿಕ್ಕೆ ಶುರು ಆಗಿದೆಯಾ? ಹೌದು, ಡ್ರ್ಯಾಗನ್ ಒಂದೇ ವರ್ಷದಲ್ಲಿ ನಾನು ಒಂದು 80 ಕಿಲೋ ಮಾರಿದೆ. ಯಾವ ಡ್ರ್ಯಾಗನ್? ಅದು ಕೆಂಪು ಕಲರ್ದು ಡ್ರ್ಯಾಗನ್. ಅದನ್ನು ನೋಡಿ ಜನರು, ಸಾಧಾರಣ ನಾನು ಒಂದು 150 ಗಿಡಗಳನ್ನು ಆಲ್ರೆಡಿ ಮಾರಿದ್ದೇನೆ, ಅದರದ್ದು ಗಿಡ ಮಾಡಿ. ಹೌದು, ಮಾರಿದ್ದೇನೆ. ಜನರು ಬಹಳ ಡಿಮಾಂಡ್ ಉಂಟು ಸರ್. ಈಗ ಅದು ನಾನು ಅಬಿಯು ಹಾಕಿದ್ದೇನೆ, ಅಬಿಯನ್ನು ನನ್ನ ಫ್ರೂಟ್ಸ್ ಅನ್ನು ತಿಂದು ನನಗೆ ಗಿಡ ಬೇಕು ಅಂತ ಬರ್ತಾ ಇದ್ದಾರೆ. ನಾನೀಗ ನೆಕ್ಸ್ಟ್ ನರ್ಸರಿ ಮಾಡ್ತಾ ಇದ್ದೇನೆ, ಅದರಲ್ಲಿ ನರ್ಸರಿಯಲ್ಲಿ ಮಾಡಿ ಸ್ವಲ್ಪ ಜನರಿಗೆ ಎಲ್ಲ ಗಿಡಗಳನ್ನು ಕೊಡ್ಬೇಕಂತ ಇದ್ದೇನೆ, ಒಳ್ಳೆ ಕ್ವಾಲಿಟಿ ಒನ್. ಇಷ್ಟೆಲ್ಲ ಪ್ರಾರಂಭ ಮಾಡುವಾಗ ನಿಮ್ಗೆ ಇಷ್ಟೆಲ್ಲ ಗಿಡ ಮಾಡುವ ಅಂತ ತೋರಿತ್ತ ಹೇಗೆ? ಅದು ನಾನು ಸ್ಟಾರ್ಟಿಂಗೇ ಸ್ವಲ್ಪ ನನಗೆ ಏನಾದರೂ ಮಾಡಬೇಕಂತ, ಮತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾ ನನಗೆ ಭಾಳ ಇಂಟ್ರೆಸ್ಟ್ ಬಂತು. ಒಂದೊಂದು ಇದರಲ್ಲಿ ಫ್ರೂಟ್ಸ್ ಎಲ್ಲ ಆಗ್ತಾ ಉಂಟು, ಆಗ್ತಾ ಇದ್ದೆ. ನಾನು ಪೈನಾಪಲ್ ಮತ್ತು ರೆಡ್ ಲೇಡಿ ಎಲ್ಲ ಹಾಕಿದೆ, ಅದು ಭಾಳ. ಒಂದು ಪೈನಾಪಲ್ 9 ತಿಂಗಳು, ರೆಡ್ ಲೇಡಿ ನನಗೆ 6 ತಿಂಗಳಲ್ಲಿ ಫಲ ಕೊಡ್ತಾ ಸ್ಟಾರ್ಟ್ ಆಯಿತು. ಹೌದು, ಅದರಲ್ಲಿ ನನಗೆ ಎಲ್ಲ ಎಷ್ಟು ಖರ್ಚು ಮಾಡಿದ್ದೇನೆ ಆ ಖರ್ಚನ್ನು ನಾನು ಪೈನಾಪಲ್ ಮತ್ತು ರೆಡ್ ಲೇಡಿ ಪಪ್ಪಾಯಿಂದ ನಾನು ತೆಗೆದಿದ್ದೇನೆ. ಹೌದು, ಈಗ ಬಂದಿದೆ, ಈಗ ಎಲ್ಲ ಆಗ್ತಾ ಉಂಟು. ಪುನಃ ತರಕಾರಿ ಕೂಡ ಮಾಡಿದ್ದೇನೆ. ತರಕಾರಿ ಅಂದರೆ ಸಾವಯವ ಗೊಬ್ಬರ ಹಾಕಿ ಅಲ್ಲಿ ಅಲ್ಲಿ ಅಲಸಂದೆ, ಬೆಂಡೆ ಮತ್ತು ಎಲ್ಲ ಕಂಚಲ ಅದು ಇದು ಎಲ್ಲ ತರದ್ದು ನಾನು ಹಾಕಿದ್ದೇನೆ ಅಲ್ಲಿ, ತರಕಾರಿ ಎಲ್ಲ ಹಾಕಿದ್ದೇನೆ. ಹೌದು, ಹಸಿಮೆಣಸು ಉಂಟು, ಜಿಂಜರ್ ಇರಬಹುದು, ಕಿರೇಂಗ್ ಅಂತ ಹೇಳ್ತಾರೆ ಅದು ಎಲ್ಲ ಎಲ್ಲ ಒಂದು ನನಗೆ ಬಹಳ ಖುಷಿ ಅದು. ಸರಿ, ಈಗ ಇದ್ರ ಮೊದಲು ಈಗ ಹಣ್ಣಿನ ಬೆಳೆಯನ್ನ ಮಾಡಬೇಕಿದ್ರೆ ಸಾಮಾನ್ಯವಾಗಿ ನಮ್ಗೆ ಹೇಗೆ ಅದನ್ನ ಮಾಡ್ಲಿಕ್ಕೆ, ಅದಕ್ಕೆ ಸಿಗುವಂತ ಗಿಡಗಳನ್ನ ತರುವುದ ಮಾಡುವುದ ಹೇಗೆ? ಅದು ಗಿಡಗಳನ್ನು ನಾವು ಮೊದಲು ನೋಡಬೇಕು, ನಮ್ಮ ವಾತಾವರಣಕ್ಕೆ ನಮ್ಮ ಈ ಗಿಡಗಳು ಹೊಂದುತ್ತಾ ಇಲ್ಲವಂತ ಅದನ್ನು ಮೇನ್ ನೋಡಬೇಕು. ಆ ಗಿಡಗಳು ನಮ್ಮ ಅದನ್ನ ನಾವು ಯೂಸ್ ಮಾಡಬೇಕು. ಅಂದ್ರೆ ನಾನು ನೆರೆಕರೆಯ ಎಲ್ಲ ತೋಟಗಳಿಗೆ ಹೋಗಿ ನೋಡಿದೆ, ಏನೆಲ್ಲ ಹಣ್ಣಾಗ್ತದೆ ಅದನ್ನೆಲ್ಲ ನೋಡಿದೆ. ಸ್ಪೆಷಲಿ ನಮ್ಮ ಫ್ರೆಂಡ್ ಇದ್ದರು ಅವರು ಎಡ್ವರ್ಡ್ ಅವರು, ಅವರು ಕೂಡ ನನಗೆ ಸಲಹೆ ಕೊಟ್ಟರು, ಈ ಗಿಡಗಳನ್ನು ಹಾಕಿದರೆ ಇದರಲ್ಲಿ ಬರ್ತದೆ, ಇದರ ಲಿಂಬೆ ತುಂಬ ಆಗ್ತದೆ ಸರ್, ಲಿಂಬೆ ಯಾವುದು ಕೂಡ ಗಿಡದಲ್ಲಿ ಫ್ರೂಟ್ಸ್ ಆಗ್ತದೆ, ಅಬಿಯೋ ಫ್ರೂಟ್ಸ್. ನಾನು ಸರ್ಪ್ರೈಸ್ ಆದೆ ಸರ್, ಇದು ಫಸ್ಟ್ ಇಯರ್ನಲ್ಲಿ ಆಯಿತು, ಎರಡು ಸಲ ಆಯಿತು, ಮೂರನೇ ಸಲ ಈಗ ಹೂ ಬಿಟ್ಟಿದೆ ಪುನಃ. ಅದನ್ನು ನೋಡಿ ಕೆಲವು ಜನರಿಗೆ ಅಬಿಯೋ ಫ್ರೂಟ್ಸ್ ಅಂದರೆ ಏನು ಗೊತ್ತಿಲ್ಲ, ಕೆಲವು ಸ್ಯಾಂಪಲಿಗಾಗಿ ಒಂದೊಂದೆರಡು ತೆಗೆದುಕೊಂಡಿರ್ತಾರೆ, ಒಮ್ಮೆ ತೆಗೆದುಕೊಂಡ್ರೆ ಅವರ ರುಚಿ ನೋಡಿ ಇನ್ನೂ ಆದರೆ ನನಗೆ ಕೊಡಿ ನನಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಥರದ ಗಿಡ ಅದು? ಅದು ಗಿಡ ಸಣ್ಣದು, ಅದು ಚಿಕ್ಕ ಟೈಪ್ ಗಿಡ, ಅದರ ಆಕ್ಚುಲಿ ಅದು ಯೆಲ್ಲೋ ಕಲರ್ ಇದ್ದು ಚಿಕ್ಕವನಾಗೇನೆ ಉಂಟು, ಅದು ಚಿಕ್ಕನಷ್ಟು ಆಗ್ತದೆ, ಅದರ ಒಳಗೆ ಇದು ವೈಟ್ ಕಲರ್ ಪಲ್ಪ್ ಉಂಟು, ಅದು ಬಹಳ ಸ್ವೀಟ್ ಇರ್ತದೆ. ಅದು ಏನು ಜ್ಯೂಸ್ ಮಾಡ್ಲಿಕ್ಕೆ? ಹೌದು, ಜ್ಯೂಸ್ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಹೋಗ್ತದೆ, ಯಾವುದಕ್ಕೂ ಆಗ್ತದೆ, ಮಾತ್ರ ಡಯಾಬಿಟಿಸ್ ಅದಕ್ಕೆಲ್ಲ ಬಹಳ ಒಳ್ಳೇದಂತೆ ಅದು ಫ್ರೂಟ್ಸ್. ಈವನ್ ಡ್ರ್ಯಾಗನ್ ಕೂಡ ಇದು ಅದಕ್ಕೆ ನಮ್ಮ ಡಯಾಬಿಟಿಸ್ ಅವರೆಲ್ಲ ಇದ್ದಾರೆ. ಪಪ್ಪಾಯ ಕೂಡ ಒಳ್ಳೆಯದು, ಹಾಗೆ ನಾನು ಕೆಲವು ಫ್ರೂಟ್ಸ್ ಉಂಟು ಎಲ್ಲ ಪೇಷಂಟ್ಸ್ ಅವರಿಗೆ ತಿನ್ನುವಂಥದ್ದೇ. ಈಗ ಕೃಷಿ ಮಾಡುವುದರ ಬಗ್ಗೆ ಬರುದಿದ್ರೆ, ಇದರ ಕೃಷಿ ಮಾಡುವಾಗ ನಿಮಗೆ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ನಾವು ಗೊಬ್ಬರ ಅಂದರೆ ನಾನು ಮೊದಲು ಅದನ್ನು ಆ ಏರಿಯಾವನ್ನು ನಾನು ಕಂಪ್ಲೀಟ್ ಕ್ಲೀನ್ ಮಾಡಿದೆ ಬುಲ್ಡೋಸರ್ನಿಂದ, ಅದನ್ನು ಗುತ್ತಿ ಅದೆಲ್ಲ ತೆಗೆದು ಅಲ್ಲಿ ಒಂದು ಪಾದೆ ಪ್ರದೇಶ ಇತ್ತು ನನ್ನ ಇದರಲ್ಲಿ, ಆ ಗುತ್ತಿಗಳನ್ನೆಲ್ಲ ಕೊಂಡೋಗಿ ನಾನು ಪಾದೆ ಮೇಲೆ ಹಾಕಿದೆ. ಅದು ಪಾದೆ ಮೇಲೆ ಹಾಕಿದ ನಂತರ ಒಂದು ವರ್ಷದ ನಂತರ ಅದು ಕಂಪೋಸ್ ಆಗಿ ಅದೇ ಗೊಬ್ಬರ ನಾನು ಈಗ ಎಲ್ಲ ಗಿಡಗಳಿಗೆ ಯೂಸ್ ಮಾಡ್ತಾ ಇದ್ದೇನೆ. ಬರೀ ತರಗೆಲೆ ಇಂಥದ್ದೇ? ಹೌದು, ಅದಕ್ಕೆ ಬೆಂಕಿ ಕೊಟ್ಟರೆ ಮಾತ್ರ ಅದು ಹೋಗ್ತದೆ, ಸುಟ್ಟು ಬೆಂಕಿ ಕೊಡಬಾರ್ದು. ಅದನ್ನು ಎಲ್ಲ ಒಟ್ಟು ಇಟ್ಟರೆ ಈಗ ಗುತ್ತಿಗಳ ಅದರಲ್ಲಿ ಮಣ್ಣು ಎಲ್ಲ ಒಟ್ಟಿಗೆ ಇರ್ತದೆ, ಅದು ವಿಟಮಿನ್ ತುಂಬಾ ಜಾಸ್ತಿ ಇರ್ತದೆ, ಅದನ್ನೆಲ್ಲ ಕಂಪೋಸ್ ಮಾಡಿ ಅದನ್ನು ಹುಡಿ ಮಾಡಿ ಈಗ ಹುಡಿ ಆಗ್ತಾ ಇದೆ ಅದರಷ್ಟಕ್ಕೆ ಹುಡಿ ಆಗ್ತದೆ. ಅದಕ್ಕೆ ಹೌದು, ಬಿಸಿಲಿಗೆ ಮತ್ತು ಮಳೆಗೆ ಅದೆಲ್ಲ ನೀರು ತೆಗೆದು ಅನ್ನೋದೆಲ್ಲ ಪಾದೆ ಮೇಲೆ ಇದ್ದರಿಂದ ಅದೆಲ್ಲ ಪೌಡರ್ ಆಗಿ ಹೋಗಿದೆ ಈಗ, ಅದನ್ನೇ ಹಾಕ್ತಾ ಇದ್ದೇನೆ. ಅದೇ ಗೊಬ್ಬರ ಹಾಕ್ತಾ ಇದ್ದೇನೆ, ಪ್ಲಸ್ ನಾನು ಸಾವಯವ ಇದು ನಮ್ಮ ದನಕರುಗಳಿಂದ ಆರು ತಿಂಗಳಿನ ಮೊದಲಿನ ಗೊಬ್ಬರ, ಅದು ಹಳೆ ಗೊಬ್ಬರ, ಅದನ್ನು ತಂದು ಅದರ ಮೇಲೆ ಸ್ವಲ್ಪ ಅದಕ್ಕೆ ಆಡ್ ಮಾಡ್ತಾ ಇದ್ದೇನೆ. ಈಗ ಈ ಗೊಬ್ಬರವನ್ನ ನೀವು ಹೇಳಿದ್ರಲ್ಲ, ಈ ತರಗೆಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂತದ್ದು ಅಂತ, ಎಷ್ಟು ಟೈಮ್ ಬೇಕಾಗ್ತದೆ ಇದು ಗೊಬ್ಬರ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ನೀವು ಅದರ ಮೇಲೆ ಪಾದೆಯ ಮೇಲೆ ಹಾಕಿ? ಅದು ಒಂದು ವರ್ಷ ಆದ್ರೂ ಬೇಕು, ಅದಕ್ಕೆ ಒಂದು ವರ್ಷದ ನಂತರ ಅದು ಮಣ್ಣು ತೆಗಲಿಕ್ಕೆ ಸಿಗ್ತದೆ, ಸ್ವಲ್ಪ ಗುತ್ತಿ ಎಲ್ಲ ಇರ್ತದೆ, ಅದನ್ನು ಸಪರೇಟ್ ಇಟ್ಟು ಪುನಃ ಅದನ್ನು ಕಂಪೋಸ್ ಮಾಡ್ಲಿಕ್ಕೆ ಇಡಬಹುದು. ಅದರ ಮಣ್ಣು ಇರ್ತದಲ್ಲ, ಆ ಮಣ್ಣನ್ನು ತೆಗೆದು ನಾವು ಹಾಕಿದ್ರೆ ಸಾಕಾಗ್ತದೆ ಅದರ ಸೈಡ್ ನಲ್ಲಿ, ಅದು ಇದು ನಾವು ಬುಲ್ಡೋಸರ್ ನಿಂದ ತೆಗೆಯುವಾಗ ಮಣ್ಣು ಸಮೇತ ಬರ್ತದೆ ಅದು ಗುತ್ತಿಗಳನ್ನು, ಅದನ್ನು ಅದರ ಮೇಲೆ ಅಲ್ಲಿ ಕೊಂಡೋಗಿ ಹಾಕಿದ್ದು ನಾನು. ನೀವೀಗ ಈ ಗಿಡಗಳನ್ನೆಲ್ಲ ಯಾವ ತರ ಬೆಳೆಸಿದ್ದೀರಿ? ಈಗ ಬೇರೆ ಬೇರೆ ಗಿಡಗಳುಂಟು, ಹೌದು, ನಿಮ್ಮ ಹತ್ರ ರಂಬುಟಾನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಲಿಂಬೆ ಇರ್ಬೋದು, ಮಾವು ಇರ್ಬೋದು, ಹಲಸು ಇರ್ಬೋದು, ಇದೆಲ್ಲ ಒಟ್ಟಿಗೆ ಒಂದರ ಹಿಂದೆ ಒಂದು ಬೆಳೆಸಿದ್ದ ಅಥವಾ ಬೇರೆ ಬೇರೆ ಮಾಡಿದ್ದ? ಅದನ್ನು ಸಪ್ರೇಟ್ ಮಾಡಿದ್ದೇನೆ. ಸಪ್ರೇಟ್ ಅಂದ್ರೆ ಒಂದು ಕಡೆಯಿಂದ ಚುಕ್ಕು ಮಾಡಿದ್ದೇನೆ, ಮಾವಿನ ಮಾಡಿದ್ದೇನೆ, ಡ್ರ್ಯಾಗನ್ಗೆ ಹೈಟ್ ಪ್ಲೇಸಿನಲ್ಲಿ ಹಾಕಿದ್ದೇನೆ, ಆ ಡ್ರ್ಯಾಗನ್ಗೆ ನೀರು ನಿಲ್ಬಾರ್ದು, ಅದನ್ನು ಮೇರೆ ಹೈಟ್ ಪ್ಲೇಸಿನಲ್ಲಿ ಹಾಕಿದ್ದೇನೆ, ಕಲ್ಲು ಬಂಡೆಯಲ್ಲಿ ಎಲ್ಲಿ ಉಂಟು ಅಲ್ಲಿ ಹಾಕಿದ್ದೇನೆ. ಮತ್ತೆ ರಂಬುಟಾನಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಅದನ್ನು ನೀರು ಪ್ರದೇಶದಲ್ಲಿ ಹಾಕಿದ್ದೇನೆ. ಹಲಸಿನ ಗಿಡ, ಅದನ್ನು ನಾನು ಇಳಿಜಾರು ಜಾಗ ಒಂದಿತ್ತು ಅದರಲ್ಲಿ ಅಲ್ಲಿ ಹಾಕಿದ್ದೇನೆ. ಬೇರೆ ಅಬಿಯು ನಾನು ಎಲ್ಲಿ ನೀರು ಬೇಕು ಎಷ್ಟು ಬೇಕು, ಆ ಕೆಲವು ಗಿಡಗಳಿಗೆ 50% ಇದು ಬಿಸಿಲು ಬೇಕು, 50% ಬೇಡ, ಸ್ಪೆಷಲಿ ಮ್ಯಾಂಗೋಸ್ಟಿನ್ ಅದಕ್ಕೆ ಫುಲ್ಲು ಬಿಸಿಲು ಇದ್ರೆ ಆ ಗಿಡ ಸಾಯ್ತದೆ, ಅದಕ್ಕೆ 50% ಮಾತ್ರ ಬಿಸಿಲು ಬೇಕು. ಅದನ್ನು ನಾನು ಬಾರ್ಡರ್ನಲ್ಲಿ ಹಾಕಿದ್ದೇನೆ, ಬಾರ್ಡರ್ನಲ್ಲಿ ಅದಕ್ಕೆ ಇದು ಸಿಗ್ತದೆ, ನೆರಳು ಸಿಗ್ತದೆ, ಅದು ಕೂಡ ಒಳ್ಳೇದು ಬಂದಿದೆ ಈ ಸಲ. ಹೌದು, ಮ್ಯಾಂಗೋಸ್ಟಿನ್ ಕೂಡ 3 ವರ್ಷದಲ್ಲಿ ಆಗಿದೆ. ಮ್ಯಾಂಗೋಸ್ಟಿನ್ ಆಗಲಿಲ್ಲ ಸರ್, ಅದರದ್ದು ಗ್ರೋತ್ ತುಂಬಾ ಸ್ಲೋ, ಈಗ ಮೂರನೇ ಸಲ ಗಿಡ ಆಗಿದೆ, ಅದಕ್ಕೆ 5-6 ವರ್ಷ ಆಗ್ತದೆ ಅಂತ ಹೇಳ್ತಾರೆ ಮ್ಯಾಂಗೋಸ್ಟಿನ್ಗೆ. ಈಗ ಇದನ್ನ ನೀವು ಈ ತರ ಮಾಡಿದ್ರಿ, ಅದಕ್ಕೆ ಗೊಬ್ಬರ ಎಷ್ಟು ಸಮಯಕ್ಕೆ ಕೊಡ್ತೀರಿ? ಗೊಬ್ಬರ ಅಂದರೆ ಈಗ ನಾನು ಒಮ್ಮೆ ಗೊಬ್ಬರ ಕೊಟ್ಟೆ, ಅದು ಗಿಡಗಳನ್ನು ನೋಡುವಾಗ ಗೊತ್ತಾಗ್ತದೆ ಸರ್, ಅದರದ್ದು ಕಲರ್ ನೋಡುವಾಗ ಗೊತ್ತಾಗ್ತದೆ ಕಲ್ಲರ್ನ ಎಷ್ಟು ಅದು ಇದು ಇರ್ತದೆ, ಮತ್ತು ಜಾಸ್ತಿ ಕಲ್ಲರ್ ಇದ್ದವನ್ನು ಅದಕ್ಕೆ ಗೊಬ್ಬರ ಸ್ವಲ್ಪ ಕಮ್ಮಿ ಆಗ್ತೇನೆ, ಯಾವುದು ವೀಕ್ ಉಂಟು ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಆಗ್ತದೆ, ಆವಾಗ ನಮ್ದು ತೋಟ ಒಂದೇ ಲೆಕ್ಕ ಕಾಣ್ತದೆ, ಮೇಂಟೈನ್ ಆಗ್ತದೆ. ಹಾಗಾಗಿ ವರ್ಷಕ್ಕೆ ಎಷ್ಟು ಸಲ ಗೊಬ್ಬರ ಕೊಡಬೇಕು? ನಾನು ಒಂದು 2 ಸಲ ಕೊಡ್ತೇನೆ ಸರ್. ಹೌದು, 2 ಸಲ ಗೊಬ್ಬರ ಕೊಡ್ತೇನೆ. ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ನೀರು ನಾನು ಅದರಲ್ಲಿ 50% ನಾನು ಸ್ಪ್ರಿಂಕ್ಲರ್ ಹಾಕಿದ್ದೇನೆ, ಅದು ಅಂದರೆ ಅದರಲ್ಲಿ ಪೈನಾಪಲ್ ಉಂಟು, ಅದು ಹತ್ತಿರ ಗಿಡ ಇಂದ ಅದಕ್ಕೆ, ಮತ್ತೆ ನಾನು ಎಲ್ಲಿ ಅದು ಪಪ್ಪಾಯ ಹಾಕಿದ್ದೇನೆ ರೆಡ್ ಲೇಡಿ, ಆ ಡಿಪಾರ್ಟ್ಮೆಂಟ್ಗೆ ನಾನು ಡ್ರಿಪ್ನಲ್ಲಿ ಹಾಕಿದ್ದೇನೆ, ಹಾಫ್ 50% ಡ್ರಿಪ್ ಮತ್ತು 50% ನಾನು ಸ್ಪ್ರಿಂಕ್ಲರ್ ಹಾಕಿದ್ದೇನೆ. ಈಗ ಈಗ ಅದಕ್ಕೆ ನೀರು ಬಾವಿಯ ಎಂತದ್ರದ್ದು ಅಲ್ಲ, ಈಗ ಇದಕ್ಕೆ ನೀರು ಬಾವಿ ಸಾಕಾಗುದಿಲ್ಲ, ನಮ್ದು ಬೋರ್ವೆಲ್ ಉಂಟಲ್ಲ, ಬೋರ್ವೆಲ್ ಇದೆ ಬರ್ತದೆ. ಎಷ್ಟು ಬೋರ್ವೆಲ್ ಉಂಟು? ಒಂದೇ ಬೋರ್ವೆಲ್, ನೀರು ಒಳ್ಳೆ ಸಿಗಿದೆ ಸರ್. ಇಡೀ ನಿಮಗೆ ಮೇವ ಸಾಕಾಗ್ತದೆ? ಸಾಕಾಗ್ತದೆ, ಸಾಕಾಗ್ತದೆ. ಮೇಲೆ ಸ್ವಲ್ಪ ನೀರು ಕಮ್ಮಿ ಅಂತ ಏನಾದ್ರು ಆಗುದಿಲ್ಲ? ಇಲ್ಲ ಇಲ್ಲ, ಇದರಲ್ಲಿ ನೀರು ನಾನು ಬಾವಿ ಅವರು ಹೇಳಿದ್ದು ಇದು ಒಂದು 10 ಎಕರೆಗೆ ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದರು. ಈಗ 8 ಎಕರೆಗೆ ಮಾಡಿದ್ದೀರಿ? ಈಗ 3.5-4 ಎಕರೆಯಲ್ಲಿ ಉಂಟು. 4 ಎಕರೆಯಲ್ಲಿ ಮಾಡಿದ್ದೀರಿ? ಈಗ ಗಿಡಕ್ಕೆ ಕೀಟ ಅಥವಾ ರೋಗ ಇಂಥದ್ದೇನು ಬರುವುದಿಲ್ವಾ? ನನ್ನ ಗಿಡಕ್ಕೆ ಇಷ್ಟರ ತನಕ ಯಾವುದು ಕೀಟ ಬರಲಿಲ್ಲ ಸರ್. ಒಳ್ಳೆ ಇದರಲ್ಲಿ ಉಂಟು, ಒಳ್ಳೆ ಅದು ನಾನು ಇದಕ್ಕೆ ಸಾವಯವ ಗೊಬ್ಬರನೇ ಆಗ್ತಾ ಇದ್ದೇನೆ, ಅದರಿಂದ ಒಳ್ಳೆ ಬರ್ತಾ ಉಂಟು. ಯಾವುದಕ್ಕೂ ಒಂದು ಕೀಟ ಬಿಟ ಹಿಡಿಯಲಿಲ್ಲ ನಾನು. ಅದರಿಂದ ಅದರ ಬಾಧೆ ನಿಮಗೆ ಇಷ್ಟರ ತನಕ ಬರಲಿಲ್ಲ. ಮಣ್ಣು ಹೊಸ ಮಣ್ಣು ಅಲ್ಲ, ಈ ಗುಡ್ಡೆದ್ದು ಮಣ್ಣು ಹೊಸ ಹೊಸ ಮಣ್ಣು, ಮತ್ತು ತುಂಬಾ ವರ್ಷದಿಂದ ಅದು ಅದು ಮಣ್ಣಿನಲ್ಲಿ ಒಂದು ವಿಟಮಿನ್ ತುಂಬಾ ಇದೆ ಇತ್ತು, ಹಾಗೆ ಗಿಡಗಳು ಪೋಷಕಾಂಶಗಳೆಲ್ಲ ಇತ್ತು. ಹೌದು, ಗಿಡಗಳು ಒಳ್ಳೇದು ಬಂದಿದೆ. ಹೌದು, ಈಗ ಇದನ್ನ ಮೇಂಟೈನ್ ಮಾಡೋದು ಮಾತ್ರ ಮುಖ್ಯ ನಿಮಗೆ. ಹೌದು, ಮೊದಲು ರಬ್ಬರ್ ಮಾಡಿದ್ರಿ ಹೇಳಿದ್ರಿ, ಅದೀಗ ಉಂಟಾ? ಹೌದು, ರಬ್ಬರ್ ಉಂಟು. ಒಂದು ಅದೇ 4 ಎಕರೆಯಲ್ಲಿ ಅದು ರಬ್ಬರ್ ಉಂಟು. ಈಗ ಟ್ಯಾಪಿಂಗ್ ಮಾಡ್ತಾ, ತುಂಬಾ ವರ್ಷದಿಂದ ಟ್ಯಾಪಿಂಗ್ ಮಾಡ್ತಾ ಉಂಟು. ಒಂದು ಅದರಲ್ಲಿ ಒಳ್ಳೆ ಈಲ್ಡ್ ಉಂಟು. ಎಲ್ಲರೂ ರಬ್ಬರ್ ಕಡಿತಾರೆ ಸರ್. ಈಗ ರಬ್ಬರ್ ರೇಟ್ ಇಷ್ಟು ಬರ್ತಾ ಉಂಟು, ಮೇಲೆ ಹೋಗ್ತಾ ಇದ್ದಾರೆ. ಎಲ್ಲಿಂದ ರಬ್ಬರ್ ತರುವುದು? ಬಹಳ ಕಷ್ಟ ಆಗ್ತದೆ. ಅಡಿಕೆ ಅಡಿಕೆ ಅಂದ್ರೆ ಎಲ್ಲರೂ ಅಡಿಕೆ ಇಟ್ಟರು. ಇದನ್ನೆಲ್ಲ ಜನರು ಮೊದಲು, ನಾನು ಈಗ ವನಿಲ್ಲಾ ಅಂತ ಹೇಳಿದರೆ, ನನಗೆ ವನಿಲ್ಲದ ಗಿಡ ಬೇಕಿತ್ತು. ನಾನು ಇಡೀ ತೋಟಗಳನ್ನು ಸುತ್ತಾಡಿದೆ, ನಾನು ಮನೆಯಲ್ಲ ಗಿಡ ಸಿಗಲಿಲ್ಲ. ಈಗ ಒಮ್ಮೆ ಸಿಕ್ಕಿದೆ, ನಾನು ಈಗ ಗಿಡಗಳನ್ನು ಮಾಡಿದ್ದೇನೆ. ಅದರದ್ದು 100-200 ಗಿಡ ಮಾಡಿದ್ದೇನೆ. ಇನ್ನು ಅದು ಮನೆಯಲ್ಲದ್ದು ಕೂಡ ಹಾಕ್ತೇನೆ. ತೋಟದಲ್ಲಿ ಎಲ್ಲ ಗಿಡಗಳನ್ನು ಹಾಕ್ಬೇಕಂತ ಬಹಳ ಆಸಕ್ತಿ. ಈಗ ನೀವು ರಬ್ಬರ್ನ ಕತೆ ಹೇಳುದಿದ್ರೆ, ತುಂಬಾ ಜನ ನೀವು ಹೇಳಿದಾಗೆ ರಬ್ಬರ್ ಕಡಿತಾ ಇದ್ದಾರೆ. ರಬ್ಬರ್ಗೆ ರೇಟ್ ಕಮ್ಮಿ ಆಗಿದೆ, ಟ್ಯಾಪಿಂಗ್ ಮಾಡಿದ ದುಡ್ಡು ಸಿಗುದಿಲ್ಲ. ನಿಮ್ಗೆ ಹೇಗೆ ಅನಿಸ್ತದೆ? ಅದರಲ್ಲಿ ಏನೂ ಲಾಸ್ ಇಲ್ಲ ಸರ್. ಯಾಕೆಂದರೆ ನಾನು ಈಗ ರಬ್ಬರು ಕೇರಳದವರಿಗೆ ಒಂದು 2 ಜನರಿಗೆ ಇಟ್ಟಿದ್ದೇನೆ. ಅವರಿಗೆ ನಾನು 50-50% ಇದರಲ್ಲಿ ಇಟ್ಟಿದ್ದೇನೆ. ಅಂದರೆ ನಾನು ಈಗ ಹಾಲು ಮಾತ್ರ ತೆಗೆಯುವುದು, ಅದರ ಸೀಟ್ ಎಲ್ಲ ಮಾಡುವುದಿಲ್ಲ. ಅದು ಸ್ವಲ್ಪ ಒಣಗಿಸುವುದು, ಅದು ಇದರಲ್ಲಿ ತುಂಬ ಜಾಸ್ತಿ ಕೆಲಸ ಉಂಟು. ಹಾಲಿಗೂ ಕೂಡ ಒಳ್ಳೆ ರೇಟ್ ಉಂಟು. ಈಗ 154-158 ಅನ್ನ ನಡೀತಾ ಉಂಟು ಲೀಟರ್. ಅದು ಬಹಳ ಒಂದು ಒಳ್ಳೆ ರೇಟ್. ಆದರೆ ಶೀಟ್ ಯಾರು ಮಾಡ್ತಾರೆ? ಇದು ಸೀಟ್ ನಾವೇ ಮಾಡಬಹುದು. ನಮ್ಮ ಹತ್ರ ನನ್ನ ಗೂಡು ಎಲ್ಲ ಉಂಟು, ಅದನ್ನು ಸೀಟ್ ಮಾಡುವುದು ಮೆಷಿನ್ ಎಲ್ಲ ಉಂಟು. ಅದರಲ್ಲಿ ಕೆಲಸ ಜಾಸ್ತಿ ಆಗ್ತದೆ ಮತ್ತು ಅದರಲ್ಲಿ ತುಂಬ ಟೈಮ್ ಕೂಡ ಹೋಗ್ತದೆ. ಇದನ್ನು ನಾವು ಏನಿಲ್ಲ, ಖರ್ಚೆಲ್ಲ ತೆಗೆದು ನಾನು ಅವರಿಗೆ 50% ಕೊಡ್ತೇನೆ, 50% ನನಗೆ ಉಳಿಯುತ್ತದೆ. ಎಲ್ಲ ಖರ್ಚು ಅದರದ್ದು ಏನು ಹಾಕಬೇಕು ಏನೆಲ್ಲ ತೆಗೆದು ನನಗೆ ಏನು ಟೆನ್ಷನ್ ಇರುವುದಲ್ಲ. ಅವರು ತೆಗೀತಾರೆ, ಅವರಿಗೆ ಎಷ್ಟು ನನ್ನ ಅಕೌಂಟಿಗೆ ದುಡ್ಡು ಬರ್ತದೆ, ಅದರಿಂದ ಅವರಿಗೆ 50% ನಾನು ಕೊಡ್ತಾ ಇದ್ದೇನೆ. ಈಗ ಇದನ್ನು ಹಾಲೇ ತಗೊಂಡು ಹೋಗುವವರು ಇದ್ದಾರ? ಹಾಲು ತೆಗೆದುಕೊಂಡು ಹೋಗುದಲ್ಲ, ಅಲ್ಲಿ ಡ್ರಮ್ ತಂದು ಹಾಕಿರ್ತಾರೆ ಅವರ. ಅದರಲ್ಲಿ ಕೆಮಿಕಲ್ ಎಂತದ ಉಂಟು ಅವ್ರದ್ದು. ಅದು ಒಂದು 10 ಡ್ರಮ್ ಆದ ನಂತರ ಅವರಿಗೆ ಕಾಲ್ ಮಾಡಿದರೆ ಅವರು ಬಂದು ಕೊಂಡು ಹೋಗ್ತಾರೆ. ಅದರ ಗ್ರೇಡ್ ಅಲ್ಲಿ ವೇಟ್ ಮಾಡಿ ಅಲ್ಲಿಂದಲೇ ನಮಗೆ ಅದರದ್ದು ಗ್ರೇಡ್ ಎಲ್ಲ ಇದು ಕೊಟ್ಟು ನಮಗೆ ದುಡ್ಡು ಅಕೌಂಟಿಗೆ ಹಾಕ್ತಾರೆ. ನಿಮ್ಗೆ ದಿನಾವು ಟ್ಯಾಪಿಂಗ್ ಮಾಡ್ತೀರಾ ಹೇಗೆ? ಅಲ್ಲ, 2 ದಿವಸಕ್ಕೊಮ್ಮೆ ಗಿಡ ಮಾಡುವುದು. 2 ದಿವಸಕ್ಕೊಮ್ಮೆ? ಹೌದು. 50% ಒಂದ್ ದಿವಸ ಮಾಡ್ತಾರೆ, 50% ಸೆಕೆಂಡ್ ಡೇ ಮಾಡ್ತಾರೆ. ಆದ್ರೆ ಒಟ್ಟಾರೆಯಾಗಿ ನಿಮ್ಗೆ ದಿವಸಲೂ ಕೆಲಸ ಉಂಟು. ಇದ್ರ ಜೊತೆ ನೀವು ತರಕಾರಿ ಬೆಳಿತೇನೆ ಅಂತ ಹೇಳಿದ್ರಿ, ಎಂತ ತರಕಾರಿ ಹೇಗೆ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ಯಾ? ಯಾಕೆ ತರಕಾರಿ ಅಂದ್ರೆ ನಮ್ಮ ಕೆಲಸದವರಿದ್ರು, ಅವರಿಗೂ ಕೂಡ ತಿನ್ಲಿಕ್ಕೆ ತರಕಾರಿ ಅದು ಬೇಕಾಗ್ತದೆ. ನಾವು ತರಕಾರಿಯನ್ನು ಬೀಜಗಳನ್ನೆಲ್ಲ ತಂದು ಕೊಟ್ಟೆ. ಮತ್ತೆ ಈ ಗಿಡಗಳ ನಡುವಿನಲ್ಲಿ ತುಂಬಾ ಜಾಗ ಉಂಟು. ಮಾವಿನ ಗಿಡಗಳನ್ನು 20-20 ಫೀಟಿಗೆ ನಾವು ನಡಿಬೇಕು, ಅಬಿಪುಟನ್ನು 20 ಫೀಟಿಗೆ, ಹಾಗೆ ನಾನೆಲ್ಲ ಇದು ರಂಬುಟನ್ನು 20 ಫೀಟಿಗೆ. ಅದ ನಡುವೆ ಇದ್ದ ಜಾಗವನ್ನು ಖಾಲಿ ಬಿಡಬಾರ್ದಂತ ಅದರಲ್ಲಿ ನಾನು ವೆಜಿಟೇಬಲ್ ಮಾಡಲಿಕ್ಕೆ ಶುರು ಮಾಡಿದೆ. ಎಂತ ವೆಜಿಟೇಬಲ್ ಶುರು ಮಾಡಿದ್ದು? ಅಲಸಂಡೆ, ಬೆಂಡೆ, ಮತ್ತೆ ಪೀರೆ, ಮತ್ತೆ ಕಂಚಲ, ಎಲ್ಲ ಮಾಡಿದ್ದೇನೆ ಸರ್. ಅದು ಹೇಗೆ ಬರ್ತದೆ? ಅದೇ ನನಗೆ ಅವರದು ಸಂಬಳ ಅದೆಲ್ಲ ತೆಗೆದು ನಮ್ಗೆ ತಿಂದು ಮತ್ತು ಉಳಿತದೆ ಅದರಲ್ಲಿ. ಅದೇ ಹೌದು, ನನಗೆ ಬೇರೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಎಲ್ಲ ದುಡ್ಡು ಅದರಲ್ಲಿ ಬರ್ತದೆ. ಹೌದು. ಇಡೀ 4 ಎಕರೆಯಲ್ಲಿ ಹಾಕಿದ್ದೀರಾ ಹೇಗೆ? ಹೌದು, 4 ಎಕರೆ ಅಷ್ಟು ಫುಲ್ ಆಗ್ಲಿಲ್ಲ, ಒಂದು ಸಾಧಾರಣ ಒಂದು 2 ಎಕರೆ 1.5 ಎಕರೆಯಲ್ಲಿ ಆಗ್ಬೇಕು. ಸೈಡ್ನಲ್ಲಿ ಹಾಕ್ಲಿಲ್ಲ. ಮತ್ತೆ ಕಾಳು ಮೆಣಸು ಮತ್ತೆ ತುಂಬಾ ಹಾಕಿದ್ದೇನೆ ಸರ್. ಎಂತ ಏನು ಬಿಡ್ಲಿಲ್ಲ. ಈವನ್ ಪರಗಸ್ಪರ್ಶ ಆಗ್ಬೇಕಂತ ಹನಿ ಬೀಸ್ ಕೂಡ ಹಾಕಿದ್ದೆ, 10 ಗೂಡು ಹಾಕಿದ್ದೇನೆ ನಾನು. ಅದು ಪರಗಸ್ಪರ್ಶ ಬಹಳ ಇಂಪಾರ್ಟೆಂಟ್. ತೋಟ ಇದ್ದವರಿಗೆ ಪರಗಸ್ಪರ್ಶ ಬಹಳ ಇಂಪಾರ್ಟೆಂಟ್. ಹೌದು ಹೌದು. ಹಾಗೆ ಒಂದು 10 ಗೂಡು ಹಾಕಿದ್ದೇನೆ, ಅದರ ಒಂದು 5-6 ಗೂಡಿನಲ್ಲಿ ಇದು ಉಂಟು. ಈಗ ಹನಿ ಕೂಡ ಸಿಗ್ತಾ, ಜೇನು ಸಿಕ್ಕಿದೆ ಬೇಕಾದ್ರೆ ಈ ಸಲದಿಂದ ಈ ವರ್ಷದಿಂದ ತೆಗಿಬೇಕಂತ ಇದ್ದೇನೆ. ಅದನ್ನು ನೀವೇ ಮಾಡುವುದಾ ಅಲ್ಲ ಬೇರೆಯವರು ಮೇಂಟೈನ್ ಮಾಡಿ? ನಾನು ಅದರದ್ದು ಸ್ಟಡಿ ಮಾಡಿದೆ, ಕೋರ್ಸ್ ಎಲ್ಲ ಮಾಡಿದ್ದೆ. ನಾವು ಕೂಡ ತೆಗಿಬಹುದು, ಆದರೆ ನನಗೆ ನನ್ನ ಒಂದು ಜನ ಇದ್ದಾರೆ ಅಲ್ಲಿ ಬಂದು ನೋಡಿಕೊಂಡು ಹೋಗುವವರು, ಮೇಂಟೈನ್ ಮಾಡುವವರು. ಅವರ ಹತ್ರ ಮಿಷಿನ್ ಎಲ್ಲ ಉಂಟು, ಅವರ ಅಲ್ಲಿ ಮಿಷಿನ್ ಅನ್ನೆಲ್ಲ ತಂದು ಅವರೇ ತೆಗೆಯುತ್ತಿದ್ದಾರೆ. ಈಗ ಇದರ ಮಾರಾಟದ ವ್ಯವಸ್ಥೆ ಹೇಗೆ ಹೇಳಿ? ಈಗ ಬೇರೆ ಬೇರೆ ಹಣ್ಣು ಉಂಟು, ಹೌದು, ತರಕಾರಿ ಉಂಟು, ಇದನ್ನ ಮಾರಾಟ ಹೇಗೆ ಮಾಡಿ? ಮಾರಾಟ ನನ್ನ ಇದರಲ್ಲಿ ಆದ ಹಣ್ಣು ಹಂಪಲುಗಳು ಬಹಳ ರುಚಿ ಉಂಟು ಸ್ವಾಮಿ. ಅಂದ್ರೆ ಅದಕ್ಕೆ ಸಾವಯವ ಇದು ಮಾಡಿದಲ್ಲ, ಅದನ್ನು ಕೊಂಡೋದವರು ನಮ್ಮ ಎಷ್ಟು ನನ್ನ ತರಕಾರಿ ಆಗ್ತಾ ಉಂಟು ಅವರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಎಷ್ಟು ಇದ್ದದ್ದು ನಮ್ಮ ಇದಕ್ಕೆ ಹಾಕಿ. ಒಂದೆರಡು ಹೋಟೆಲ್ ಕೂಡ ಉಂಟು ನನ್ನ ಹತ್ರ. ಅವರು ಹೇಳಿದ್ದಾರೆ ಏನು ಆಗ್ತದೆ ನಿಮ್ಮ ಹತ್ರ ನಮಗೆ ಮೊದಲು ಕೊಡಬೇಕಂತ. ಈ ಒಂದು ಪೈನಾಪಲ್ ಅದು ಇದೆಲ್ಲ ಎಲ್ಲ ಏನಾಗ್ತದೆ ನಿಮ್ಮ ಹತ್ರ ನಮಗೆ ಕೊಡಿ. ಅದಕ್ಕೆ ನಾನು ಒಂದು 4-5 ಅಲ್ಲಿ ವ್ಯಾಪಾರಿ ಹೆಸರನ್ನು ಇಟ್ಟಿದ್ದೇನೆ. ಸ್ಪೆಷಲಿ ನಾನು ವ್ಯಾಪಾರ ಸ್ವಲ್ಪ ದುಡ್ಡು ಕಮ್ಮಿ, ಇದು ಹೋಟೆಲ್ಗೆ ಎಲ್ಲ ನಾವು ಡೈರೆಕ್ಟ್ ಇದು ಮಾಡೋದ್ರಿಂದ ನನಗೆ ರೇಟ್ ಕೂಡ ಒಳ್ಳೆ ಸಿಗ್ತದೆ ಉಂಟು. ಇದನ್ನ ಡೈಲಿ ನೀವು ತಗೊಂಡೋಗಿ ಮಾರುವುದಾ? ಹೇಗೆ? ಡೈಲಿ ತೆಗೀತಾರೆ ಅವರನ್ನು, ನಾನು ಇನ್ ಕೇಸ್ ನಾನು ಫ್ರೀ ಇದ್ದರೆ ನಾನು ಕೊಂಡೋಗಿ ಹಾಕ್ತೇನೆ, ಇಲ್ಲದ್ರೆ ಅವ್ರು ಕಾಲ್ ಮಾಡಿದ್ರೆ ಅವ್ರು ಬಂದು ಕೊಂಡೋಗ್ತಾರೆ. ಈಗ ಸ್ವಲ್ಪ ದಿವಸ ಇಡಬಹುದು ಕೆಲವು ಹಣ್ಣು, ಕೆಲವು ಹಣ್ಣು ಇಡ್ಲಿಕ್ಕೆ ಆಗುದಿಲ್ಲ. ಹೌದು, ಅಂತ ಸಂದರ್ಭದಲ್ಲಿ ನೀವು ಅದಕ್ಕೇನಾದ್ರೂ ಕೂಡ ವ್ಯವಸ್ಥೆ ಮಾಡಿಕೊಳ್ಳುದು ಅಂತ ಉಂಟು? ನನ್ನ ಹತ್ರ ಇರುವ ಹಣ್ಣುಗಳು ಜಾಸ್ತಿ ಅಂದ್ರೆ ಇದೆ ಡ್ರ್ಯಾಗನ್, ರಂಬುಟನ, ಬ್ಯೂ ಫ್ರೂಟ್ಸ್, ಅದೆಲ್ಲ ಒಂದೆರಡು ದಿವಸ ಇಟ್ಟರೆ ಏನಾಗುದಿಲ್ಲ. ಅದು ನಾನು ಮೊದಲೇ ನಾನು ಆಗುವ ಅಲ್ಲಿ ಗಿಡದಲ್ಲಿ ಆಗುವ ಮೊದಲೇ ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ, ಮತ್ತು ಮೊದಲೇ ಕಸ್ಟಮರನ್ನು ಹುಡುಕಿ ಈಗ ರೆಡಿ ಉಂಟು ಅಂತ ಹೇಳಿದರೆ ಅವ್ರು ಮೊದಲೇ ಬಂದ್ಕೊಂಡು ಹೋಗ್ತಾರೆ. ಈಗ ಎಲ್ಲರದು ಇದು ನಿಮ್ಮಲ್ಲಿಗೆ ಬಂದು ತಗೊಂಡೋಗದ ಹೆಚ್ಚಾಗಿ ಜಾಸ್ತಿಯಾಗಿ ಈಗ ವೆಜಿಟೇಬಲ್ ಎಲ್ಲ ನನಗೆ ಅಲ್ಲಿಂದಲೇ ಬಂದು ಕೊಂಡೋಗ್ತಾರೆ. ನಮಗೆ ನಮ್ಮ ಅದು ರುಚಿ ಉಂಟಲ್ಲ ಅದರದ್ದು, ನಮ್ಮ ವೆಜಿಟೇಬಲ್ದು ಅವರಿಗೆ ಒಮ್ಮೆ ಅದು ಕೊಟ್ಟ ಅಂದ ಈವನ್ ಪಪ್ಪಾಯ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಜನರು ಅಲ್ಲಿಯೇ ಬಂದು ಬೇಕಾದನ್ನೆಲ್ಲ ಕೊಂಡೋಗಿ ಅವರೇ ಕೊಂಡೋಗ್ತಿದ್ದಾರೆ. ಅವರೇ ಕೊಂಡೋಗ್ತಾರೆ, ಅದರಿಂದ ಮಾರಾಟದ ದೊಡ್ಡ ತಲೆಬಿಸಿ ಇಲ್ಲ. ಮಾರಾಟ ಯಾವ ತಲೆಬಿಸಿ ಕೂಡ ಇಲ್ಲ ಸರ್, ಒನ್ಲಿ ನನಗೆ ಪ್ರೊಡಕ್ಷನ್ ಸಾಕಾಗುದಿಲ್ಲ. ಸಾಕಾಗುದಿಲ್ಲ, ಈಗ ಏನ್ ಮಾಡ್ಬೇಕು ಅಂತಿದ್ದೀನಿ? ಇನ್ನು ಜಾಸ್ತಿ ಮಾಡ್ತಾ ಇದ್ದೇನೆ, ಮಾಡ್ಬೇಕಂತ ಇದ್ದೇನೆ. ಈಗ ಗಿಡಗಳನ್ನು ಎಲ್ಲ ಗಿಡದಲ್ಲಿ ನಾನು ಫುಲ್ ಇದಾಗ್ಲಿಲ್ಲ. ಈಗ ಡ್ರ್ಯಾಗನ್ ನಲ್ಲಿ ನನಗೊಂದು 80 kilo ಸಿಗ್ಬಹುದು. ನಾನು ತಂದದ್ದು ಸಾಧಾರಣ 500 ಗಿಡ, ಈಗ ನಾನು ನಂದು ಗಿಡ 500 ಆಗಿದೆ. ಅದನ್ನೇ ನಾನು ಕಂಟಿನ್ಯೂ ಮಾಡಿ ಅದನ್ನು ಫುಲ್ ದೊಡ್ಡದು ತೋಟ ಮಾಡಿದ್ದೇನೆ. ನನ್ನಲ್ಲೇ ಗಿಡಗಳನ್ನು ತೆಗೆದು ನಾನೇ ಮಾಡಿದ್ದೇನೆ. ಪುನಃ ಗಿಡಗಳನ್ನು ಸಾಧಾರಣ ಎಷ್ಟು ತಂದಿದ್ದೇನೆ ಅಷ್ಟು ಗಿಡಗಳನ್ನು ಮಾರಿದ್ದೇನೆ ಇಷ್ಟರ ತನಕ. ಹೌದು, ಮಾರಾಟ. ಹೌದು, ಅದು ಅಂದ್ರೆ ಅದರದ್ದು ಒಮ್ಮೆ ಡ್ರ್ಯಾಗನ್ ಆದ ನಂತರ ಅದರ ತುಂಡನ್ನು ಅದನ್ನು ಕಟ್ ಮಾಡಿ ಪ್ಲಾಸ್ಟಿಕ್ ಇದರ ತೊಟ್ಟೆಯಲ್ಲಿ ಹಾಕಿ ಇಟ್ಟು ಅದಕ್ಕೆ ಮತ್ತು ಗಿಡ ಬಂದ್ರೆ ಅದನ್ನು ಕೊಡ್ಬೇಕಾಗ್ತದೆ. ಅದರಲ್ಲಿ ಬೇಗ ಆಗ್ತದೆ, ಒಂದೇ ವರ್ಷದಲ್ಲೇ ಆಗ್ತದೆ. ಆ ಬೀಜ ಅದೆಲ್ಲ ಹಾಕಿದ್ರೆ ಅದಕ್ಕೆ 3-4 ವರ್ಷ ಕಾಯ್ಬೇಕಾಗ್ತದೆ. ಇದಾದ್ರೆ ಡೈರೆಕ್ಟ್ ಸಿಗ್ತದೆ. ಎಂತದೆಲ್ಲ ಇದನ್ನ ನೀವು ಈ ತರ ಮಾರಾಟ ಮಾಡ್ತೀರಿ? ಈಗ ನಾನು ಹಲಸಿನ ಗಿಡಕ್ಕೆ ಬಹಳ ಡಿಮ್ಯಾಂಡ್ ಉಂಟು. ನನ್ನ ಹಲಸಿನ ಗಿಡ ಅಂದ್ರೆ ಗಿಡದ ಕೆಳಗೆ ಎಷ್ಟು ಹಲಸಿನ ಹಣ್ಣು ಆಗಿದೆ ಎಷ್ಟು ನೋಡಿ ಅದನ್ನು ಜನರು ಇದೇ ಗಿಡ ಬೇಕು ನನಗೆ, ಇದೇ ಬೆಳೆ ನಾನು ಹಲಸಿನ ಗಿಡವನ್ನು ಮಾಡ್ತಾ ಇದ್ದೇನೆ. ರಂಬುಟನ್ ಡಿಮ್ಯಾಂಡ್ ಉಂಟು, ಅಬ್ಯೂ ಫ್ರೂಟ್ಸ್ಗೆ ಡಿಮ್ಯಾಂಡ್ ಉಂಟು, ಅದು ಡ್ರ್ಯಾಗನ್ಗೆ ಡಿಮ್ಯಾಂಡ್ ಉಂಟು. ಇದೆ ಚಿಕ್ಕು ಅದೆಲ್ಲ ಮತ್ತೆ ಸೈಡ್ ಬಿಸ್ನೆಸ್ ಸ್ವಲ್ಪ ಮಾಡ್ಬೇಕಂತ ಇದ್ದೇನೆ, ಅದು ಈಗ ನಾನು ತರ್ತಾ ಇದ್ದೇನೆ ಗಿಡಗಳನ್ನು. ಈಗ ಈ ತರ ಗಿಡಗಳನ್ನ ಮಾಡಿ ಮಾರೋದ್ರಿಂದ ನೀವೊಂದು ನರ್ಸರಿ ಮಾಡೋದು ಒಳ್ಳೇದಲ್ಲ? ಹೌದು, ಅದು ನರ್ಸರಿ ಮಾಡ್ತಾ ಇದ್ದೇನೆ, ಸ್ಟಾರ್ಟ್ ಮಾಡಿದ್ದೇನೆ, ನರ್ಸರಿ ಟೈಪ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸುಮಾರು ಈ ಗಿಡಕ್ಕೆ ಮಾರಾಟ ಮಾಡೋದಿದ್ರೆ ನಿಮ್ಮಲ್ಲಿಗೆ ಬಂದು ತಗೊಂಡೋಗ್ತಾರೆ? ಹೌದೌದು, ನಾನು ಅಲ್ಲಿ ನೀವು ಬೋರ್ಡ್ ಎಲ್ಲ ಹಾಕಿ ಅದಕ್ಕೆ ನಾನು ನಂದು ನನ್ನ ಮಿಸ್ಸಸ್ಸಿನ ಹೆಸರಿನಲ್ಲಿ ನಾನು ತೋಟ ಮಾಡಿದ್ದೇನೆ. ಲೂಯಿಸಾ ಫಾರ್ಮ್ ಅಂತ ಅವರು ತೀರಿ ಹೋಗಿ ಅವರೆಲ್ಲ ಇದನ್ನಾಗಿದೆ, ಅವರ ಹೆಸರಿನಲ್ಲಿ ಮಾಡಿದ್ದು. ಹಾಗೆ ಅದನ್ನ ನಾನು ಈಗ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಮ್ದು ಲೂಯಿಸಾ ಫಾರ್ಮ್ ಅಂತ ಬರ್ತದೆ. ಕಾರ್ಕಳ ಹಾಕಿದ್ರೆ ನಮ್ಮ ಗೇಟಿ ತನಕ ಬರ್ತಾರೆ, ಅಲ್ಲಿ ಬಂದು ಅಲ್ಲಿಂದ ಕೊಂಡೋಗ್ತಾರೆ. ಎಲ್ಲ ಇದು ಕೂಡ ನಿಮಗೆ ಏನ್ ಬೇಕು ಅದು ಬಂದು ತಗೊಂಡು ಹೋಗ್ತಾರೆ. ಹೌದು. ಸೊ ನಿಮಗೆ ಈಗ ನಿಮ್ಮ ಏನು ರಿಟೈರ್ಡ್ ಲೈಫ್ ನಲ್ಲಿ ಗಿಡ ಮಾಡೋದ್ರಿಂದಾಗಿ ಒಂದು ಖುಷಿ ಸಿಕ್ಕಿದೆ? ಖುಷಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಖುಷಿ ಬಿಟ್ಟು ನಮಗೆ ನನ್ನ ಹೆಲ್ತ್ ಉಂಟಲ್ಲ ಅದು ಬಹಳ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. ನಾನು ಮೊದಲು ನಾನು ಒಂದು ತೋಟ ಒಂದು ರೌಂಡ್ ಬಂದ್ರೆ ನನಗೆ ಸಾಕಾಗ್ತಿತ್ತು, ಈಗ ಎರಡು ಮೂರು ಸುತ್ತನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನು ಸುತ್ತುತ್ತೇನೆ. ಏನು ಬಾದಾಗೆಲ್ಲ ಎಷ್ಟು ಅಲ್ಲಿ ಮತ್ತೆ ಒಂದು ರೂಮ್ ಮಾಡಿದ್ದೇನೆ ಅಲ್ಲಿ, ಅದೇ ಅದರಲ್ಲಿ ಅಲ್ಲಿ ಮಲಗಿದರೆ ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ. ಆಕ್ಸಿಜನ್ ಮೇನ್ ಜನರು ಅದೊಂದು ಉಂಟಲ್ಲ, ಬೆಳಿಗ್ಗೆ ಎಲ್ಲರಮ್ ಅಂತ ಇಡಬೇಕಂತ ಇಲ್ಲ, ಒಂದು ಹಕ್ಕಿಗಳ ಒಂದು ನಾದ ಉಂಟಲ್ಲ ಸೊ ಅದು ಕೇಳಿ ಎಷ್ಟು ಸಂತೋಷ ಆಗ್ತದೆ. ಅಂದ್ರೆ ಹೆಲ್ತ್ ಈಸ್ ಮೇನ್ ಇಂಪಾರ್ಟೆಂಟ್ ನಮಗೆ, ಇದು ಫ್ರೀ ನಮಗೆ ಸಿಗ್ತದೆ ಇದರಲ್ಲಿ. ಹೌದು, 30 ವರ್ಷ ನೀವು ದುಬೈಯಲ್ಲಿ ಇದ್ದದ್ದು. ಹೌದು, ಅಲ್ಲಿ ನಮಗೆ ದುಬೈಯಲ್ಲಿ ಎಲ್ಲ ನಿಮ್ಗೆ ಗೊತ್ತುಂಟಲ್ಲ, ಅದು ಅಲ್ಲಿ ಬೆಂಕಿ ಅದು ನಾವು ಪೆಟ್ರೋಲು ಅದು ಸುಡುವುದು ಅದೇ ನಾ ಅಲ್ಲಿ ಕೆಲಸ ಮಾಡಿದ್ರೆ ನಮಗೆ ಟೈರ್ಡ್ ಆಗ್ತಿದ್ದು. ಈಗ ಇಲ್ಲಿ ಇಡೀ ದಿವಸ ನಾನು ಫುಲ್ ಬಿಸಿ ಇರ್ತೇನೆ, ರೋಟ್ರಿಯಲ್ಲಿ ಅದರಲ್ಲಿ ಇದರಲ್ಲಿ ನಾನು ತಿರುಗಾಡ್ತಾ ಇದ್ದೆ ಎಲ್ಲಿ ಮತ್ತು ಇಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾನು ತೋಟದಲ್ಲಿ ಇರ್ತೇನೆ. ಸರಿ, ಬಹಳ ಸಂತೋಷ ಆಗ್ತದೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಮುಂದೆ ಅದೇ ನಾವು ಹೇಳಿದ ಹಾಗೆ ಜನರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ, ನಾನೊಂದು ಶೋರೂಮಿನ ಹಾಗೆ ಮಾಡಿದೆ. ಅದು ಶೋರೂಮ್ ನಮಗೆ, ನಮ್ದು ಇದು ಅಗ್ರಿಕಲ್ಚರ್ ಅಲ್ಲ, ಇದು ಶೋರೂಮ್. ಜನರಿಗೆ ಬಂದವರಿಗೆ ತಾವು ಕೂಡ ಹೀಗೆ ಹೀಗೆ ಮಾಡಿ, ಒಂದು ಜಾಗ ಇದ್ರೆ ನಿಮ್ದು ಸಣ್ಣ ಸಣ್ಣ ಜಾಗ ಇದ್ರೆ ನೀವು ಒಂದು ಐಸೆನ್ಸ್ ಇದ್ರೂ ಕೂಡ ತೊಂದರೆ ಇಲ್ಲ, ಅದು ಒಂದು ಎರಡು ಗಿಡ ಇದಾಕಿ ಆ ಒಂದು ರಂಬುಟಾನ್ ಹಾಕಿ ಮ್ಯಾಂಗೋಸ್ಟಿನ್ ಹಾಕಿ ಬೇರೆ ಬೇರೆ ಗಿಡಗಳನ್ನು ಹಾಕಿ ಅದರಲ್ಲಿ ಒಂದೊಂದು ನಿಮಗೆ ಬೇಕಾದಷ್ಟು ಫ್ರೂಟ್ಸ್ ಅದರಲ್ಲಿಯೇ ತಾವು ಮನೆಗೆ ತೆಗಿಬಹುದು. ಮಾಡ್ಬೋದು, ನೀವು ಗಾರ್ಡನ್ ಮಾಡ್ತೀರಿ, ಗಾರ್ಡನ್ನಲ್ಲಿ ನೀವು ಹೂಗಳನ್ನು ಹಾಕುದು ಅದನ್ನು ಹಾಕಿ ಅದರ ನಂತರ ಈ ಗಿಡಗಳನ್ನು ಹಾಕಿದರೆ ಈವನ್ ಹಲಸಿನ ಗಿಡ ಒಂದೆರಡು ವರ್ಷದಲ್ಲಿ ಹಲಸಿನ ಹಣ್ಣು ಆಗ್ತದೆ. ನಿಮಗೆ ಬೇಕಾದಷ್ಟು ಹಲಸಿನ ಒಂದೆರಡು ಗಿಡ ಹಾಕಿದರೆ ಅದರಲ್ಲಿ ಸಿಗ್ತದೆ. ಅದು ಮಾಡಿದರೆ ಮತ್ತು ಸಾವಯವ ನಮಗೆ ಆ ಅಂಗಡಿಯಿಂದ ತರುವಂಥ ರಾಸಾಯನಿಕ ಅದೇ ಉಂಟಲ್ಲ ಸರ್, ಇದಕ್ಕಿಂತ ಎಷ್ಟು ಇದನ್ನು ತಿಂದರೆ ಭಾಳ ಒಂದು ಒಳ್ಳೆ ನಮ್ಮ ಒಳ್ಳೆಯದು. ಆಂಟನಿ ಅವರೇ, ನಿಮಗೆ ಈ ಪ್ರಶಸ್ತಿಯು ಕೂಡ ಇದಕ್ಕಾಗಿ ಸಿಕ್ಕಿದೆ ಅಲ್ಲ, ಈ ಹಣ್ಣು ಬೆಳೆಸುವುದಕ್ಕೆ. ಈ ಯಾವ ಪ್ರಶಸ್ತಿ ಅದು? ಅದು ನಮಗೆ ತಾಲೂಕು ಮಟ್ಟದಲ್ಲಿ ನಮಗೆ ಒಂದು ಶ್ರೇಷ್ಠ ಕೃಷಿಕಾರ ಕೃಷಿ ಮಾಡುವುದರಲ್ಲಿ ಶ್ರೇಷ್ಠ ಅಂತ ನನಗೆ ಒಂದು 26ಕ್ಕೆ ಮೊನ್ನೆ ರಣರಾಜ್ಯೋತ್ಸವ ದಿವಸ ನನಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ಮತ್ತೊಂದು 10,000 ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೊಟ್ಟದ್ದು ಇದು? ಇದು ನಮ್ಮ ಉಡುಪಿ ಮತ್ತು ಕಾರ್ಕಳ ತಾಲೂಕು ಇದರಿಂದ ಕೃಷಿ ಇಲಾಖೆಯಿಂದ ಅವರು ನಮಗೆ ಹೇಳಿ ಮೇಲೆ ಉಡುಪಿಯಿಂದ ನಮ್ಮ ಕೃಷಿ ಇಲಾಖೆಯವರು ಬಂದು ನನ್ನ ತೋಟವನ್ನು ನೋಡಿ ಅವರಿಗೆ ಮೆಚ್ಚುಗೆ ಆಗಿ ಬಹಳ ಸಂತೋಷದಿಂದ 2 ವರ್ಷದಲ್ಲಿ ನೀವು ಇಷ್ಟು ಒಳ್ಳೆಯದು ತೋಟವನ್ನು ಮಾಡಿದ್ದೀರಾ ಅಂತ ಒಂದು ಅವರಿಗೆ ಖುಷಿಯಾಗಿ ಅವರು ನನಗೆ ಇದರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ತೋಟ ನೋಡಲಿಕ್ಕೆ ಬೇರೆ ಬೇರೆಯವರೆಲ್ಲ ಬರ್ತಾರೆ ಹೇಗೆ? ಹೌದು ಸರ್, ಈಗ ಅದು ಪ್ರಶಸ್ತಿ ಸಿಕ್ಕಿದ ನಂತರ ತುಂಬ ಜನರು ಫೋನ್ ಮಾಡಿ ಈಗ ಬರ್ತಾ ಇದ್ದಾರೆ, ನಮಗೂ ಕೂಡ ತೋಟ ಮಾಡಬೇಕು, ನಮಗೂ ತೋಟ ಮಾಡಬೇಕು. ನಾನು ಎಲ್ಲರಿಗೂ ಸಲಹೆ ಕೊಡ್ತಾ ಇದ್ದೇನೆ, ಮಾಡಿ, ಅದು ಭಾಳ ಒಳ್ಳೆಯದು. ಮೇನ್ ಸ್ಪೆಷಲಿ ರಿಟೈರ್ಡ್ ಲೈಫಿಗೆ ಇದು ಭಾಳ ಒಂದು ಒಳ್ಳೆಯದು ಸರ್. ಇದಕ್ಕೆ ನೀವು ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಇಲ್ಲ, ಇದರ ನಡುವೆ ಇದರಲ್ಲಿ ನೀವು ಬ್ಯುಸಿಯಾಗಿರಿ ಅಗ್ರಿಕಲ್ಚರ್ನಲ್ಲಿ, ಭಾಳ ನಿಮಗೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತದೆ, ಅದರಲ್ಲಿ ನಿಮಗೆ ದುಡ್ಡು ಕೂಡ ಬರ್ತದೆ ಮತ್ತು ನಿಮ್ಮ ಹೆಲ್ತ್ ಒಳ್ಳೆಯದಿರ್ತದೆ, ಎಲ್ಲ ಕಡೆಯಿಂದ ನಿಮಗೆ ಒಳ್ಳೆ ಚೆನ್ನಾಗ್ತದೆ ಅಂತ ಎಲ್ಲರಿಗೂ ನಾನು ಸಜೆಷನ್ ಮಾಡ್ತಿದ್ದೇನೆ. ಏನಾದರೂ ಕೂಡ ನೀವು ಸಲಹೆಗಳನ್ನು ಯಾರಿಗಾದರೂ ಕೊಡಬೇಕಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹಾಂ ಹೇಳ್ಬೋದು. ನೋಡಿದ್ರೆ ಹೌದು, 9601316167. ಇನ್ನೊಂದು ಸಾರಿ ಹೇಳಿ, 9606813167. ಒಳ್ಳೆಯದು ಆಂಟನಿ ಎಲಿಯಾಸ್ ಡಿಸಿಲ್ವಾ ಅವರೇ, ಮುಖ್ಯವಾಗಿ ದುಬೈಯಲ್ಲಿ 30 ವರ್ಷಗಳ ಕಾಲ ನೀವು ಕೆಲಸ ಮಾಡಿ ಇಲ್ಲಿ ಬಂದು ಹೊಸ ಒಂದು ಯೋಜನೆಯನ್ನು ಹಾಕ್ಕೊಂಡು ಇದರಲ್ಲಿ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆಯುತ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ಸರ್. ಇದುವರೆಗೆ ಸಾಣೂರಿನ ಆಂಟನಿ ಎಲಿಯಾಸ್ ಡಿ ಸಿಲ್ವಾ ಅವರ ಹಣ್ಣಿನ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ. ಮಹತೋಭಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಪುತ್ತಿಗೆ ಮೂಡಬಿದ್ರೆ. ಇದರ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ದಿನಾಂಕ 28 ಫೆಬ್ರವರಿ 2025 March 7, 2025 ಶುಕ್ರವಾರದವರೆಗೆ ನಡೆಯಲಿದೆ. ನಾಳೆ ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ವೈದಿಕ ಕಾರ್ಯಕ್ರಮಗಳು ಆರಂಭಗೊಂಡು ಸಂಜೆ 6:30 ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ರಾತ್ರಿ 8 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸರ್ವರಿಗೂ ಆದರದ ಸ್ವಾಗತ ಕೋರುವ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಸಮಿತಿ, ನಾಗರಕಟ್ಟೆ ಹಾಗೂ ಶ್ರೀ ಯಕ್ಷ ನಿಧಿ ಮಕ್ಕಳ ಮೇಳ ಹಾಗೂ ಶಿಕ್ಷಣ ಸಂಸ್ಥೆ ಮೂಡಬಿದ್ರೆ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೊ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇದೀಗ ಆರೋಗ್ಯ ಮಾಹಿತಿ. ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ನಿತ್ಯವೂ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದು ಅತಿ ಮುಖ್ಯ. ಸಾಮಾನ್ಯವಾಗಿ ಬೆಳವಣಿಗೆಗೆ ಬೇಕಾಗುವಂತಹ ಮುಖ್ಯ ಪೋಷಕಾಂಶಗಳೆಂದರೆ ಸಸಾರಜನಕ, ಕೊಬ್ಬು, ಜೀವಸತ್ವಗಳು, ಲವಣ ಪದಾರ್ಥಗಳು, ನೀರು ಇತ್ಯಾದಿ. ಇವುಗಳಲ್ಲಿ ಪಿಷ್ಟ, ಸಸಾರಜನಕ ಮತ್ತು ಕೊಬ್ಬು ಬಹು ಮುಖ್ಯವಾದಂತಹ ಪೋಷಕ ತತ್ವಗಳು. ಜೀವಸತ್ವಗಳು ಆಹಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಂಡುಬರುವ ರಾಸಾಯನಿಕ ವಸ್ತುಗಳು. ಮಾನವ ದೇಹಕ್ಕೆ ಇವುಗಳ ಅವಶ್ಯಕತೆ ಸಣ್ಣ ಪ್ರಮಾಣದಲ್ಲಿ ಇದ್ದು ಆರೋಗ್ಯ ಕಾಪಾಡುವಲ್ಲಿ ಇವು ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ. ಜೀವಸತ್ವಗಳು ನಮಗೆ ನೈಸರ್ಗಿಕವಾಗಿ ಸಿಗುವ ಆಹಾರ ಪದಾರ್ಥಗಳಲ್ಲಿ ಅಂದರೆ ಮಾಂಸ, ಮೀನು, ಹಣ್ಣು, ತರಕಾರಿಗಳಲ್ಲಿ ಕಂಡುಬರುವ ರಾಸಾಯನಿಕ ಪದಾರ್ಥಗಳು. ಇವು ದೇಹದ ಮೇಲ್ವಿಚಾರಣೆ, ದೇಹದ ರಾಸಾಯನಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡುವುದಲ್ಲದೆ ಮುಖ್ಯ ಪೋಷಕ ಸತ್ವಗಳನ್ನು ದೇಹಕ್ಕೆ ಒದಗಿಸಿ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಜೀವಸತ್ವಗಳನ್ನು ಮುಖ್ಯವಾಗಿ 2 ಗುಂಪಾಗಿ ವಿಂಗಡಿಸಬಹುದು. ಒಂದು, ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು, ಇದು ಜೀವಸತ್ವ ಎ ಮತ್ತು ಕ್ಯಾರೋಟಿನ್, ಜೀವಸತ್ವ ಡಿ, ಇ, ಕೆ. ಎರಡನೆಯದು ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು, ಬಿ ಕಾಂಪ್ಲೆಕ್ಸ್, ಸಿ, ಪಿ, ಲೈಪೋಯಿಕ್ ಆಮ್ಲ ಇತ್ಯಾದಿಗಳು. ಜೀವಸತ್ವ ಎ ಇದು ಮುಖ್ಯವಾಗಿ ಎಲ್ಲ ತರಕಾರಿಗಳು, ಹಳದಿ ಬಣ್ಣದ ಹಣ್ಣುಗಳು, ಟೊಮೆಟೊ,

ಇದರ ಕೊರತೆಯಿಂದ ರಕ್ತಹೀನತೆ ಕೂಡ ಉಂಟಾಗುತ್ತದೆ. ಸಾಮಾನ್ಯವಾಗಿ ಇದು ಎಲ್ಲ ಆಹಾರಗಳಲ್ಲಿ ಕೂಡ ಕಂಡುಬರುತ್ತದೆ. ಗೋಧಿ, ಏಕದಳ ಧಾನ್ಯಗಳು, ಹಸಿರು ತರಕಾರಿ, ಬೆಣ್ಣೆ, ಹಾಲು ಇತ್ಯಾದಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಜೀವಸತ್ವ ಕೆ ಹಸಿರು ತರಕಾರಿ, ಟೊಮೆಟೊ ಇತ್ಯಾದಿಗಳಲ್ಲಿ ಕಂಡುಬರುವ ಜೀವಸತ್ವ. ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೆ ಜೀವಸತ್ವದ ಕೊರತೆಯಾದಾಗ ರಕ್ತ ಹೆಪ್ಪುಗಟ್ಟುವುದು ತಡವಾಗುತ್ತದೆ. ಇದರ ಕೊರತೆಯು ತೀವ್ರವಾದಾಗ ರಕ್ತಸ್ರಾವವಾಗುತ್ತದೆ. ಗರ್ಭಿಣಿ ಸ್ತ್ರೀಯರ ಆಹಾರದಲ್ಲಿ ಇದರ ಕೊರತೆ ಇದ್ದರೆ ಹುಟ್ಟುವ ಮಕ್ಕಳಲ್ಲಿ ಕೂಡ ರಕ್ತಸ್ರಾವ ಕಂಡುಬರುತ್ತದೆ. ಜೀವಸತ್ವಗಳ ಮಹತ್ವವನ್ನು ಅವಲೋಕಿಸಿದಾಗ ಇವುಗಳ ಕಾರ್ಯವು ಒಂದಕ್ಕೊಂದು ಸಂಬಂಧಪಟ್ಟಂತೆ ಕಂಡುಬರುತ್ತದೆ. ಒಂದು ಜೀವಸತ್ವದ ಕೊರತೆ ಇನ್ನೊಂದರ ಕೊರತೆಗೆ ಕೂಡ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಹಸಿರು ಸೊಪ್ಪುಗಳು, ತರಕಾರಿ, ಹಣ್ಣು, ಮೀನು, ಹಾಲು, ಹಾಲಿನ ಪದಾರ್ಥಗಳಲ್ಲಿ ಎಲ್ಲ ಜೀವಸತ್ವಗಳು ಕೂಡ ಕಂಡುಬರುತ್ತವೆ. ಆದ್ದರಿಂದ ಉತ್ತಮ ಆರೋಗ್ಯಕ್ಕೆ ಹಾಗೂ ಬೆಳವಣಿಗೆಗೆ ಹಣ್ಣು, ತರಕಾರಿ ಮತ್ತು ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು ಅಗತ್ಯ. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 32,000 to 45,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 33,000 to 37,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 23,000 to 23,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,500 to 10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 to 26,500 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 18,000 to 23,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,350 to 5,300 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,100 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450 to 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,150 to 2,400 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,000 to 4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200 to 4,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 to 4,900 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000 to 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 64,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 to 4,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 5,500 to 6,500 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 4,000 to 5,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,000 to 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇನ್ನು ಮುಂದೆ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ಒಂದು ಕೀರ್ತನೆ. ಅದ 90 ಚಿತ್ರ ನೋಡಂಬಿಗ ಶ್ರಮದಿಂದ ನೀ ನಂಬಿಗ ಸಂಭ್ರಮದಿಂದ ನೀ ನಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಸಂಭ್ರಮದಿಂದ ನೀ ನಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ